ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ಯಾ? ಬಾ. ಸರಿ ಬನ್ನಿ. ಆ ಕಡೆ ಬಾ, ಈ ಕಡೆ ಹೋಗೋಣ ಬಾ. ಏಕೆ? ಇಲ್ಲಿ ಹೋಗೋಣ ಬಾ. ಗುಣ ಬಂದರೆ ಯಾಕಂತಳೆ ಎಲ್ಲಿಗಂತಳೆ ಪ್ರೀತಿ ಮಾಡೋಣ ಬಂದರೆ ರೈತಂತಳೆ ರಾಮ್ ಮಾಡ್ತಾಳೆ ಕನ್ಫ್ಯೂಸ್ ಮಾಡೋದು ಇವರ ಹುಡುಗೀರೆ ಹಿಂದೆ ಹೋದ್ರೆ ಆಕ್ಸಿಡೆಂಟ್ ಗ್ಯಾರಂಟಿಯಂತೆ ಈ ಹುಡುಗರ ಪಾಡು ನೋಡಿ ಬ್ರೇಕ್ ಫೇಲು ಗಾಡಿಯಂತೆ ನೋಡಿ ಹೋಗೋಣ ಬಂದರೆ ಹೊಡಿ ಹೋಗೋಣ ಬಂದರೆ ಯಾಕಂತಳೆ ಎಲ್ಲಿಗಂತಳೆ ಕಂಡು ಇರಲಾರ ನೀನಿಲ್ಲದೆ ನಾನು ಇರಲಾರ ಕನ್ಫ್ಯೂಸ್ ಮಾಡೋದು ಇವರ ಚಂಚಲೆಯರ ಅಯ್ಯಯ್ಯೋ ಹುಡುಗೀರ ಹಿಂದೆ ಹೋದ್ರೆ ಆಕ್ಸಿಡೆಂಟ್ ಗ್ಯಾರಂಟಿಯಂತೆ ಈ ಹುಡುಗರ ಪಾಡು ನೋಡಿ ಬ್ರೇಕ್ ಫೇಲು ಗಾಡಿಯಂತೆ ನೋಡಿ ಹೋಗೋಣ ಬಂದರೆ ಕೊಡಿ ಹೋಗೋಣ ಬಂದರೆ ಯಾಕಂತಳೆ ಈಗಂತಳೆ ಪ್ರೀತಿ ಮಾಡೋಣ ಬಂದರೆ ರೈಟ್ ಅಂತಳೆ ರಾಂಗ್ ಮಾಡ್ತಾಳೆ ಸೀತೆಯಂತೆ ನೀ ಹಿಂದೆ ಬರುವೆಯ ಕಾಡಿಗೆ ಹೋದರೆ ರಾವಣೇಶ್ವರನ ಕಾಣ ಕಾಣೆಯ ನನ್ನ ಹಿಂದೆ ಬರಲು ನೆಪ ಯಾಕೆ ನೂರೆಂಟು ಲೆಕ್ಕ ಯಾಕೆ ಯಾಕೆ ಕನ್ಫ್ಯೂಸ್ ಮಾಡೋದು ಇವರ ಚಂಚಲೆಯರ ಅಯ್ಯಯ್ಯೋ ಹುಡುಗೀರ ಹಿಂದೆ ಹೋದ್ರೆ ಆಕ್ಸಿಡೆಂಟ್ ಗ್ಯಾರಂಟಿಯಂತೆ ಈ ಹುಡುಗರ ಪಾಡು ನೋಡಿ ಬ್ರೇಕ್ ಫೇಲು ಗಾಡಿಯಂತೆ ನೋಡಿ ಹೋಗೋಣ ಬಂದರೆ ನೋಡಿ ಹೋಗೋಣ ಬಂದರೆ ಯಾಕಂತಳೆ ಎಲ್ಲಿಗಂತಳೆ ಪ್ರೀತಿ ಮಾಡೋಣ ಬಂದರೆ ರೈಟ್ ಅಂತಳೆ ರಾಂಗ್ ಮಾಡ್ತಾಳೆ